ಮೀನುಗಾರಿಕೆ ಇಲಾಖೆಯಲ್ಲಿ. ಹೌದೌದು, ಕಾರವಾರದಲ್ಲಿ. ಅವ್ರು ಸ್ವಲ್ಪ ಟ್ರೈನಿಂಗ್ ಕೊಡ್ತಾರೆ ನಮಗೆ. ಏನೇನು ಹೇಳ್ಕೊಟ್ರು ಅವರು? ಅದು ಸಾಕೋದು, ಎಷ್ಟು ಮರಿ ಎಷ್ಟು ಹಾಕ್ಬೇಕು ಎಷ್ಟಾಗ್ತದೆ, ಮತ್ತೆ ಅದು ಜಾಸ್ತಿ ದೊಡ್ಡ ಆಗ್ಲಿಕ್ಕಿಲ್ಲ, ಮತ್ತೆ ಅದು ಸ್ಪೀಡ್ ಇರ್ತದೆ. ಫುಡ್ಡು ಆ ಫುಡ್ಡನ್ನ ತಂದು ಹಾಕ್ಬೇಕು ನಾವು. ಆ ಫುಡ್ ಸಿಕ್ಕುವುದಿಲ್ಲ ಅಂದ್ರೆ ನಮ್ಗೆ ಅದು ಕಾಸ್ಟ್ಲಿ ಆಗ್ತದೆ. ಆ ಫುಡ್ ಹಾಕೋದ್ರೆ ನಮ್ಮ ಮೀನಕ್ಕೆ ಫುಡ್ ಇರ್ತಲ್ಲ, ಸಣ್ಣ ಸಣ್ಣ ಮರಿ ಕಟ್ ಮಾಡಿ ಹಾಕ್ತದೆ. ಈಗ ಒಂದು ಸರಿಗೆ ಇಷ್ಟೇ ಮೀನು ಮರಿ ಬಿಡಬೇಕು ಅಂತ ಏನಾದ್ರು ಲೆಕ್ಕಾಚಾರ ಉಂಟು? ಒಂದು 2,000 ಬಿಡಬೇಕು, 10,000 ಕೊಡಬೇಕು ಅಂತ? ಹೌದೌದು, ಒಂದು ನಮ್ಗೆ 10,000 ಬಿಡಲಿಕ್ಕೆ ಆಗುದಿಲ್ಲ ಸರ್, ಅದರದೆಲ್ಲ ಆಗುದಿಲ್ಲ. ಒಂದು 2,000 1,500 ಅಷ್ಟೇ. ಮೀನು ಸಾಕಣೆ ಮಾಡುದು ಮಳೆಗಾಲದಲ್ಲಿ ಸುಲಭ ಅಥವಾ ಬೇಸಿಗೆಯಲ್ಲಿ ಸುಲಭ? ಈಗ ಬೇಸಿಗೆ ಅಡ್ಡಿಲ್ಲ ಸರ್, ಮಳೆಗಾಲದಲ್ಲಿ ಸಹ ನಮ್ಗೆ ತೊಂದರೆ ಆಗ್ತದೆ. ಏನೇನು ತೊಂದರೆ ಆಗ್ತದೆ? ಅದು ಮಳೆ ನೀರು ಬಂದು ಮತ್ತೆ ಇದಾಗ್ತದೆ. ನೀರೆಲ್ಲ ಫಾಸ್ಟ್ ಬಂದ್ರೆ ಆಗುದಿಲ್ಲ, ಸತ್ತೋಗ್ತದೆ ಮೀನು. ಮತ್ ನೀರು ಬೇರೆ ಕೆಂಪು ಬರಬಾರ್ದು ಅದಕ್ಕೆಲ್ಲ. ಹೊಳೆ ನೀರು ನದಿ ನೀರು? ನದಿ ನೀರು ಬಂದ ಚಲೋ. ಹೊಳೆ ನೀರು ಖಾಲಿ, ಹೊಳೆ ನೀರು ಜಾಸ್ತಿ ಸತ್ತೋಗ್ತದೆ. ನಾವು 2,000 ಮೀನು ಹಾಕಿದ್ರೆ ನಮ್ದು ಎಷ್ಟು ಈಗ 700-800 ಮೀನು ಸತ್ತೋಯ್ತು. ಒಂದು ಮರಿಗೆ ಎಷ್ಟು 45-50 ರೂಪಾಯಿ ಒಂದು ಮರಿ ಸಣ್ಣ ಇರ್ತದೆ. ಏನು ವೆರೈಟಿ ಅದು? ಅದಕ್ಕೆ ಕುಯ್ಡಿ ಮೀನು ಅಂತ. ಕುಯ್ಡಿ ಹೌದು ಅದು ಅಲ್ಲ, ಬೇರೆ ಬೇರೆ ಮೀನು ಇರ್ತದೆ ಸರ್. ಯಾವುದು ಪಾಲು ಮತ್ತೆ ಇದರ ವಿಶೇಷತೆ ಏನು ಈ ಕುಯ್ಡಿ ಮೀನು? ಕುಯ್ಡಿ ಮೀನು ಅಂದ್ರೆ ವಿಶೇಷ ಅಂದ್ರೆ ಅದು ಜಾಸ್ತಿ ಬೆಳೆದು ಅದೇ, ಮತ್ತೆ ಬೇರೆ ಮೀನು ಜಾಸ್ತಿ ಬೆಳೆದಿಲ್ಲ. ಒಂದು ಮೀನು ಎಷ್ಟು ತೂಕ್ತದೆ? ಒಂದು ಮೀನು 2 ಕೆಜಿ 3 ಕೆಜಿ ಅಷ್ಟೇ. ಒಂದು ಮೀನು 2 ಕೆಜಿ? 2 ಕೆಜಿ ಅಷ್ಟೇ. ಆದ್ರೆ 2 ವರ್ಷ ಆದ್ರೆ 2 ಕೆಜಿ ಆಗ್ತದೆ ಸರ್ ಅಷ್ಟೇ. ಮತ್ತೆ 2-3 ತಿಂಗಳ ತೆಗೆದ್ರೆ ಆಗುದಿಲ್ಲ, ಅಷ್ಟೇ ಸಣ್ಣ ಇರ್ತದೆ, ಬೆಳೆದಿಲ್ಲ. ಅದಕ್ಕೆ ಫುಡ್ ಹಾಕ್ಬೇಕು, ಆ ಫುಡ್ ಜಾಸ್ತಿ ಹಾಕ್ರೆ ಮಾತ್ರ ಬೆಳೀತದೆ, ಇಲ್ಲ ಬೆಳೆದಿಲ್ಲ. ಈಗ ಫುಡ್ ಕೊಡುದು ಅಂದ್ರೆ ಏನೇನು ಫುಡ್ ಕೊಡಬೇಕಾಗ್ತದೆ? ಅದು ಗೌರ್ಮೆಂಟ್ ಫುಡ್ ಅಂತ ಇರ್ತದೆ. ಅದು ಅದ್ ಹಾಕ್ರೆ ಏನೇನು ಇರ್ತದೆ? ಅದು ಸಣ್ಣ ಸೈಜ್ ಅದ ಸರ್, ಅದು ಇದಿರ್ತಲ್ಲ, ಅದು ಒಂದು ಕಣಿ, ಅದು ಕಣಿ, ಅದು ಅದು ಒಂದೇ, ಅದು ಕಣಿ ಟೈಪ್ ಸಣ್ಣ ಇರ್ತದೆ, ಅದೇ ಒಂದೇ. ಅದನ್ನ ನಾವು ಹಾಕುದಿಲ್ಲ ಜಾಸ್ತಿ, ಅದ ಹಾಕ್ರೆ ಬೆಳೆದಿಲ್ಲ. ನಾವು ಮೀನು ಬಂದರಿಂದ ಮೀನ ತಂದೆ ಹಾಕ್ತಿರ್ ನಾವು, ಬುಟ್ಟಿ ಗಟ್ಟಲೆ ಹಾಕ್ಬೇಕದು, ಒಂದು ಬುಟ್ಟಿ ಒಂದೂವರೆ ಬುಟ್ಟಿ ಮೀನಿಗೆ ಮೀನೇ ಆಹಾರ ಆಹಾರ ಕೊಚ್ಚಾಗ್ಬೇಕದು. ಇದರ ಆಗುದಿಲ್ಲ ಅಂದ್ರೆ ಈಗ ಈ ಟ್ಯಾಂಕಿಗೆ ಅದನ್ನ ಡೈರೆಕ್ಟ್ ತಂದು ಹಾಕುದ ಅಥವಾ ಹೇಗೆ? ನಾವು ಅದು ಡೈರೆಕ್ಟ್ ಹಾಕುದಲ್ಲ, ಮುಳ್ಳು ಎಲ್ಲ ತೆಗಿಬೇಕಾಗ್ತದೆ. ಮುಳ್ಳು ತೆಗಿಬೇಕು? ಕೆಲಸ ಸುಮಾರು ಉಂಟು. ಕೆಲಸ ಭಾರಿ ಉಂಟು ಸರ್. ಹೌದು, ಮುಳ್ಳು ತೆಗಿಬೇಕು, ಮತ್ತೆ ಸಣ್ಣ ಮಾಡ್ಬೇಕು. ಸಣ್ಣ ಇದ್ದವಾಗ ಸಣ್ಣ ಆಗ್ಬೇಕು. ನಾವು ಮಕ್ಕಳಿಗೆ ಹೆಂಗ್ ನೋಡಿ, ಸಣ್ಣ ಇದ್ದವಾಗ ಅದು ಪೀಡಾಗ್ತೇನೆ ಸಣ್ಣ, ಅದೇ ಆ ತರನೇ ರೇಷ್ಮೆ ಹುಳ ಕೊಟ್ಟಾಗೆ. ಹೌದು ಸರ್, ಅದೇ. ಈ 2,000 ಮರಿಗಳನ್ನ ಬಿಟ್ಟಿದ್ರಲ್ಲಿ ನಿಮಗೆ 600-700 ಉಳ್ಕೊಳ್ತದೆ ಅಲ್ಲ? 1,000 ಉಳಿತದೆ, 800 ಇದ್ರೆ ಇಲ್ಲ ಹೇಳಲಿಕ್ಕಾಗಲ್ಲ, 1,200 ಇದ್ರೆ ಇಲ್ಲ. ಮೀನಾದ್ರೆ ಅದು ನೀರು ಪೊರಗುಂಡೆ ಸರ್, ಅದು ನೀರು ಸರಿ ಬಂದ್ರೆ ಮತ್ತೆ ಸರಿ ಆಗ್ತದೆ, ಇಲ್ಲದ ಮೀನು ಸಾಯ್ತದೆ. ಈಗ ಮೀನು ಮರಿ ಬಿಡುವುದಕ್ಕಿಂತ ಮೊದಲು ನೀರಿನ ಪರೀಕ್ಷೆ ಅಂತ ಏನಾದ್ರು ಮಾಡಬೇಕು? ಇಲ್ಲ. ಮತ್ತೆ ನೀರನ್ನ ಬದಲಾಯಿಸ್ಲಿಕ್ಕೆ ಅಂತ ಇಲ್ಲ ಬದಲಾಯಿಸಿಲ್ಲ. ಬದಲಾಗಂದ್ರೆ ಅದು ನಮ್ ಸಮುದ್ರ ನೀರು ಬರ್ತಲ್ಲ, ಮತ್ತೆ ಹೊಳೆ ನೀರು ಬರ್ತದೆ. ಹೊಳೆ ನೀರು ಇಳಿತ ಡ್ಯಾಮ್ದಲ್ಲಿ ಹೊಳೆ ನೀರು ಬರ್ತದೆ, ಭಾರತದಲ್ಲಿ ಸಮುದ್ರ ನೀರು ಬರ್ತದೆ. ಸ್ವಲ್ಪ ಉಪ್ಪು ನೀರಿದ್ರೆ ಒಳ್ಳೇದು, ಉಪ್ಪು ನೀರು ಇದ್ರೆ. ಆಮೇಲೆ ಈ ಮೀನು ಮರಿಗಳನ್ನ ಬೇರೆ ಮೀನುಗಳು ತಿನ್ನುದಿಲ್ವಾ? ಅದ್ರ ಒಳಗೆ ಬರೋದಿಲ್ಲ, ಅದೇ ನಾವು ಸಣ್ಣ ಬಲೆ ಇರ್ತದೆ, ಸಣ್ಣ ಬಲೆ ಆಗ್ತದೆ, ಸಣ್ಣ ದೊಡ್ಡದು ಬಲೆ ಉಂಟು. ಅದ್ರ ಬೇರೆ ಮೀನು ಬಂದ್ರೆ ಮತ್ತೆ ಈ ಸಣ್ಣ ಮೀನಿಗೆ ತಿಂತಾರಲ್ಲ, ಅದಕ್ಕೆ ಅಂದ್ರೆ ಪಂಜರದ ಒಳಗಡೆ ಬೇರೆ ಮೀನು ಯಾವ್ದು ಬರೋದಿಲ್ಲ, ಎಂತ ಬರೋದಿಲ್ಲ, ಮತ್ತೆ ಅದು ಪಾಸನೆ ಆಗುದಿಲ್ಲ. ಪ್ರತಿ ಪಂಜರದ ಒಳಗಡೆ ಕೂಡ ನೀವು ಫುಡ್ ಕೊಡಬೇಕು? ಹೌದು, ಎಲ್ಲ ಸುಮಾರು ಒಂದು 50-60 ಪಂಜರ ಹಾಕಾರ ಅಲ್ಲಿ, ದಿವಸ 2 ಟೈಮ್ದಲ್ಲಿ ಹಾಕ್ಬೇಕು. ಫುಡ್ ಹಾಕಿದ್ದು ಪಂಜರ ಒಳಗಡೆ ಇರ್ತದೆ, ಅದು ಇನ್ನೊಂದಕ್ಕೆ ಹೋಗ್ತದೆ? ಇಲ್ಲ ಇಲ್ಲ, ಅದ್ರ ನಮ್ಮ ಪಂಜರ ಮಾತ್ರ ಬೇರೆ ಬೇರೆ ಇರ್ತದೆ ಅಷ್ಟು. ನಿಮ್ದು ಎಷ್ಟು ಪಂಜರ ಇದೆ? ನಮ್ದು ಒಂದೇ ಉಂಟು ಸರ್ ಈ ಸಲ. ಹೌದು, ಅದಕ್ಕೆ ಎಷ್ಟು ಖರ್ಚು ಬರ್ತದೆ ಒಂದು ಪಂಜರ ಮಾಡಿ? ಒಂದು ಪಂಜರಗೆ ಒಂದು 2.5 ಲಕ್ಷ ಚಿಲ್ಲರೆ ಖರ್ಚು ಆಗ್ತದೆ ಸರ್, ಒಂದು ಪಂಜರ ಮಾಡಿ. ಹೌದು, ಅದು ಎಷ್ಟು ಸಮಯ ಬರ್ತದೆ, ಬಾಳಿಕೆ ಬರ್ತದೆ? ಒಂದು ವರ್ಷ ಆದ್ರೆ ಒಂದು ವರ್ಷ ಮಾಡಿದೆ, ಒಂದೇ ವರ್ಷ. ಒಂದು ವರ್ಷಕ್ಕೆ ನೀವು 2 ಲಕ್ಷ ಖರ್ಚು ಮಾಡಬೇಕು? ಹೌದು, ನಾವು ಒಂದು 2,000 ಫುಡ್ ಮೀನು ಹಾಕ್ರೆ 1,200 ಮೀನು ಉಳಿದ್ರೆ ನಮ್ಗೆ ಮತ್ತೆ ಅದು ಇದಿರ್ತದೆ ಸರ್, ಒಂದು ಕೆಜಿಗೆ 300-400 ಆದ್ರೆ ನಮ್ಗೆ ಲಾಸ್ ಆಗ್ತದೆ. ನಮ್ಗೆ 500-450 ಆದ್ರೆ ಸ್ವಲ್ಪ ಇದಾಗ್ತದೆ. ಆಮೇಲೆ ಈಗ ಮೀನುಗಳಿಗೆಲ್ಲ ಬೇರೆ ಏನೇನು ಕಾಯಿಲೆಗಳೆಲ್ಲ ಬರ್ತವೆ? ಅದು ಮೀನಿಂಗೆಲ್ಲ ಕಾಯಿಲೆ ಬರೋದು ಕಡಿಮೆ ಸರ್, ಜಾಸ್ತಿ ಬರುದಿಲ್ಲ. ಇಲ್ಲ ಇಲ್ಲ, ಅದು ಮೀನು ಕಾಯಿಲೆ ಅಂದ್ರೆ ಸ್ವಲ್ಪ ಅದು ನೀರು ಮಿಸ್ಟೇಕ್ ಆದ್ರೆ ಸ್ವಲ್ಪ ಸಣ್ಣ ಸಣ್ಣ ಇದಾಗ್ತದೆ, ಹುಳ ಆಗ್ತದೆ, ಹುಳ ಆದ ನಂತರ ಸತ್ತೋಗ್ತದೆ, ಸಣ್ಣ ಹುಳ ಆಗ್ತದೆ, ಅದಕ್ಕೆ ಅದು ಆದ ನಂತರ ಸತ್ತೋಗ್ತದೆ. ಅಂದ್ರೆ ಆ ಸಮಸ್ಯೆ ಬಂದ್ರೆ ಏನ್ ಮಾಡ್ತೀರಿ? ಸಮಸ್ಯೆ ಬಂದ್ರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಸರ್, ನಮ್ಗೆ ಮತ್ತೆ ತೆಗಲಿಕ್ಕೆ ಆಗುದಿಲ್ಲ, ಸಣ್ಣ ಇರ್ತದಲ್ಲ, ಸಣ್ಣ ಇದ್ದವಾಗ ತೆಗೆದ್ರೆ ಒಂದು 200-200 ರೂಪಾಯಿ ಕೆಜಿ ಕೇಳ್ತರು, ನಮ್ಗೆ ಲೋಪ್ಸ್ ಆಗ್ತದೆ. ಆದ್ರೆ ನಾವ್ ಎಂತ ಮಾಡಿದ್ರೆ ಅದು ತೆಗುದಿಲ್ಲ, ನಾವು ಹೋದ್ರೆ ಎಷ್ಟು ಹೋದ್ರೆ ಹೀಗೆ ಉಳಿದ್ರೆಲ್ಲ ಇದಾಗ್ತದೆ ಅಂತ ನಾವು ಮಾಡೋದಿಲ್ಲ, ಅದು ತೆಗಲಿಕ್ಕೆ ಆಗುದಿಲ್ಲ. ಅಂದ್ರೆ ಈಗ ಆಹಾರ ಕೊಡುದು ಅಂದ್ರೆ ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಡುದು? ಪ್ರತಿ ದಿವಸ ಕೊಡ್ಬೇಕಾ? ಡೈಲಿ ಕೊಡುದು 2,000. ಬೆಳಗ್ಗೆ ಮತ್ತೆ ಸಂಜೆ ಟೈಮ್ದಲ್ಲಿ. ಒಂದ್ಸರಿ ಮೀನು ಮರಿ ಬಿಟ್ಟ ನಂತರ ಅದನ್ನ ಕೊಯ್ಲು ಮಾಡ್ಲಿಕ್ಕೆ ಎಷ್ಟು ಸಮಯ ಆಗ್ಬೇಕು? ಒಂದು ವರ್ಷ 12 ತಿಂಗಳು ಹಿಂಗೆಲ್ಲ 12 ತಿಂಗಳು ಬೇಕಾಗ್ತದೆ. ಹೌದು 12 ತಿಂಗಳು. ಹೌದು ಬೆಳಿಲಿಕ್ಕೆ ದೊಡ್ಡಾಗ್ಲಿಕ್ಕೆ ಹೌದು 2 ಕೆಜಿ ಆಗಬೇಕಾದ್ರೆ ಒಂದು 15 ತಿಂಗಳು ಬೇಕು ಸರ್. ಅದರಲ್ಲಿ ಗಂಡು ಹೆಣ್ಣು ಅಂತ ಇರ್ತದ? ಇಲ್ಲ ಸರ್, ಇಲ್ಲ ಇಲ್ಲ, ಗೊತ್ತಾಗೋದಿಲ್ಲ. ಗೊತ್ತಾಗೋದಿಲ್ಲ. ಮೀನು ಮರಿ ಮಾಡೋದಿಲ್ಲ? ಇಲ್ಲ, ಮರಿ ಮತ್ತೆ ಎಷ್ಟು ಮರಿ ಮಾಡೋದಿಲ್ಲ. ಅದು ನಾವು ಎಷ್ಟು ಹಾಕಿದ್ರೆ ಅಷ್ಟೇ ಆಗ್ತದೆ. ಅದು ಅಷ್ಟೇ, ಮರಿ ಮತ್ತೆ ಎಷ್ಟು ಮಾಡೋದಿಲ್ಲ. ಈಗ ಈ ಪಂಜರ ಮಾಡ್ಲಿಕ್ಕೆ ನಿಮ್ಗೆ 2-2.5 ಲಕ್ಷ ಖರ್ಚು ಅಂತ ಹೇಳಿದ್ರಿ, ಅದು ಮತ್ತೆ ಮತ್ತೆ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ ಅದರ ಪಂಜರವನ್ನು? ಉಪರಿಸಿಕ್ಕೆ ಮತ್ತೆ ಅದು ಹಾಳಾಗ್ತದೆ ಸರ್, ಒಳಗಡೆಗೆ ಅದು ಬಲೆ ಎಲ್ಲ ಬರೋದಿಲ್ಲ, ಬಲೆ ಹಾಳಾಗ್ತದೆ. ಬೇರೆ ಹಾಕಿದ್ರೆ ಆಯ್ತಾ? ಬೇರೆ ಹಾಕ್ಬೇಕು, ಮತ್ತೆ ರೋಡ್ ಬೇರೆ ಹಾಕ್ಬೇಕು, ಕಟ್ಟಾಗಿ ಹೋಗ್ತದೆ ಒಳಗಡೆಗೆ ಜಂಗ್ ಉಪ್ಪು ನೀರಿಗೆ. ಹೌದು. ಅದಕ್ಕೇನು ಪರ್ಯಾಯ ಇಲ್ವಾ, ಮರದ ಫ್ರೇಮ್ ಮಾಡುವಂತದ್ದು ಏನಾದ್ರು? ಅದೆಲ್ಲ ಬರೆಯಲ್ಲ ಸರ್, ಇಲ್ಲ ಇಲ್ಲ, ಹೊಸ್ತನ್ನ ಹಾಕ್ಬೇಕಾಗ್ತದೆ ನಾವು. ಹೌದು, ಈಗ ಅದು ಒಂದ್ಸಲ ಮಾಡಿದ್ರೆ ಮತ್ತೆ ಹೊಸ್ತನ್ನ ಮಾಡಬೇಕಾಗ್ತದೆ ನಾವು. ಎಲ್ಲ ಬಲೆ ಬಿಲೆ ಎಲ್ಲ ಬಲೆ ಮತ್ತೆ ರೋಡು ಎಲ್ಲ, ಅದು ಸಿಂಟೆಕ್ಸ್ ಸ್ವಲ್ಪ ಬರ್ತದೆ, ಒಂದೊಂದು ಹಾಳಾಗಿ ಹೋಗ್ತದೆ ಅಷ್ಟೇ. ಈಗ ಒಟ್ಟು ಖರ್ಚು ಎಷ್ಟು ಬರ್ತದೆ ಒಂದು ಪಂಜರ ಮಾಡಿ ಮೀನು ಸಾಕಣೆ ಮಾಡ್ಲಿಕ್ಕೆ ಒಂದು ವರ್ಷಕ್ಕೆ? ಒಂದು ವರ್ಷಕ್ಕೆ ಒಂದು ಒಂದು 2.5 ಲಕ್ಷ ಆಗುತ್ತೆ ಸರ್. ಎಷ್ಟೇ 2 ಲಕ್ಷ ಖರ್ಚು? ಹೌದು ಹೌದು. ಅಲ್ಲ, ಇದಕ್ಕೆ ಆಹಾರ ಹಾಕ್ಬೇಕಲ್ಲ ಮೀನು, ಇದಕ್ಕೆ ಎಷ್ಟು ಆಹಾರ ಆಗ್ಲಿಕ್ಕೆ ಅದು ಎಷ್ಟು ಇದು ಅದೇ ಅದು ಇಡಲಿಲ್ಲ. ಒಂದು ಲಕ್ಷ ಚಿಲ್ಲರೆ ಆಗ್ತದೆ, 140,000 ಹಿಂಗೆಲ್ಲ ಆಗ್ತದೆ ಸರ್. 2.5 ಲಕ್ಷ ಪಂಜರಕ್ಕೆ, 1.5 ಲಕ್ಷ ಇದಕ್ಕೆ, 3 ಲಕ್ಷ. ಹೌದು ಆಗ್ತದೆ ಸರ್. ಮೀನಿಗೆ ಮರಿಗೆ ಕೊಡ್ಬೇಕಲ್ಲ ದುಡ್ಡು? ಮರಿಗೆ ಕೊಡ್ಬೇಕು, ಒಂದು ಒಂದು ಮರಿಗೆ 50 ರೂಪಾಯಿ ಆಗ್ತದೆ ಸರ್. ಸಣ್ಣ ಈಗ 2,000 ಖರ್ಚು ಮಾಡಿದ್ರೆ ಆಯ್ತಲ್ಲ, ಅದು 1 ಲಕ್ಷ ಅಲ್ಲಿ. ಹೌದು, ಅಲ್ಲಿ ಅಲ್ಲಿ 1 ಲಕ್ಷ ರೂಪಾಯಿ ಮೀನಿಗೆ ಬೇಕು, ಮತ್ತೆ ಪಂಜರ್ ಮಾಡ್ಲಿಕ್ಕೆ 1 ಲಕ್ಷ ರೂಪಾಯಿ ಬೇಕು ಸರ್ ನಮ್ಗೆ. ಆ ಫುಡ್ ಹಾಕ್ಲಿಕ್ಕೆ 1.5 ಲಕ್ಷ ರೂಪಾಯಿ ಬೇಕು ನಮಗೆ. ಒಂದು 3.5-4 ಲಕ್ಷ ಖರ್ಚು ಉಂಟು ಆಗ್ತದೆ ಸರ್. ಮತ್ತೆ ಇಷ್ಟು ಮಾಡಿ ನಿಮ್ಗೆ ಎಷ್ಟು ಲಾಭ ಸಿಗ್ತದೆ? ಅದು ಲಾಭ ಹೇಳಲಿಕ್ಕೆ ಆಗುತ್ತಲ್ಲ, ಮತ್ತೆ ಮೀನ್ ಸೇರಿದ್ರೆ ಲಾಭ, ಇಲ್ಲದ್ರೆ ಲಾಸ್. ಮೀನು ಇಳುವರಿ ಎಷ್ಟು ಬರ್ತದೆ, ಎಷ್ಟು ತೂಕ ಬರ್ತದೆ ಮೀನು ನೋಡಿ? ನಾವು ಒಂದೂವರೆ ಸಾವಿರ ಹಾಕಿ, 2,000 ಹಾಕಿ ಸರ. ಈಗ ನಮ್ಮ ಅಂದ್ರೆ 1,800 ಮೀನು ಅಂದ್ರೆ ಉಂಟು, ಮೊನ್ನೆ ತೆಗೆದ್ರು. ಅವ್ರಿಗೆ ಎಷ್ಟಾಯ್ತು ಅಂದ್ರೆ 5 ಕ್ವಿಂಟಲ್ ಚಿಲ್ಲರೆ ಮೀನು ಸಿಕ್ತ ಅವ್ರಿಗೆ, 2 ಲಕ್ಷ ಚಿಲ್ಲರೆ ಆಯ್ತು ಅವ್ರಿಗೆ, ಲಾಸ್ ಆಯ್ತು, ಫಾಯ್ದೆ ಇಲ್ಲ, ಮತ್ತೆ ಹಾಕೋದು ಮನ್ಸು ಬರೋದಿಲ್ಲ. ಹಿಂಗೆಲ್ಲ ಅಂತೂ ಲಾಭದಾಯಕ ಅಲ್ಲ ಅಂತ ಹೇಳ್ತೀರಾ? ಅದು ಆದ್ರೆ ಅದು ಲಾಭ ಅಂದ್ರೆ ಒಂದು ಇದು ಸರ್, ಯಾಕಂದ್ರೆ ನಾವು ಒಂದು ನಮ್ಗೆ ಲಾಭ ಬರುತ್ತೆ ಅಂದ್ರೆ ನಾವು ಹಾಕೋದಷ್ಟೇ, ಅದು ಹೇಳಲಿಕ್ಕೆ ಆಗುದಿಲ್ಲ. ಲಾಭ ಬರ್ತೇ ಇಲ್ಲ ಅಂದ್ರೆ ಬಂದ್ರೆ ಬಂತ, ಇಲ್ಲದಿಲ್ಲ ನಮ್ದು ಇದೆಲ್ಲ ಸರಿ ಇದ್ರೆ ಬಂದ್ರೆ ಬಂತ ಹೇಳಕ್ ಆಗುದಿಲ್ಲ. ಅದೃಷ್ಟ ಪರೀಕ್ಷೆ ಲಾಟ್ರಿ? ಹೌದು ಸರ್, ಹೌದು, ಲೇಟರ್ ದಾಗ ನಮ್ನೆ ಅದು ಸೇಮ್. ಯಾಕಂದ್ರೆ ಹಿಂಗೆ ಒಂದೊಂದು ಹಾಳಾದ್ರೆ ಅದು ದುಡ್ಡಿನ ಆಗುದಿಲ್ಲ ಅಲ್ಲ ಸರ್. ಈ ಸಿಗಡಿ ಮೀನಿನ ಕೃಷಿ ಏನಾದ್ರು ಮಾಡುವ ಪ್ರಯತ್ನ ಮಾಡಿದ್ರೆ ನೀವು? ಇಲ್ಲ ಸರ್, ಇಲ್ಲ ಇಲ್ಲ. ಬೇರೆ ಮೀನು ಈಗ ಕೊಳದಲ್ಲಿ ಏನಾದ್ರು ಮೀನು ಸಾಕಣೆ ಮಾಡುವಂತದ್ದೆಲ್ಲ ಇಲ್ಲ ಸರ್? ಇಲ್ಲ ಇಲ್ಲ, ಇದೊಂದೇ ಮಾಡಿ ಸರ್. ಸಮುದ್ರದ ಇದು ಒಳೆ ಮೀನು ಉಂಟಲ್ಲ, ಒಬ್ರು ಬಿಟ್ಟಾರೆ ಅದ್ರ ಅದ್ರನ್ ಬಿಟ್ಟರೆ ನಾವು ಹಿಡಿತಾರೆ, ಅದು ಹಿಡಿತರು ಗಾಳ ಹಾಕೊಂಡು ಇಲ್ಲ ಬಲೆ ಹಾಕೊಂಡು ಹಿಡಿತರು ಬಿಡ್ತಾರೆ ನಾವು, ಅದು ಒಂದೊಂದ್ಸಲ ಸತ್ತು ಹೋಗ್ತೀವಿ ಸರ್. ಅದನ್ನ ಹೌದು, ಈ ಚಪ್ಪಿ ನೀರಿಂದು ಪಾಲು ತಾಮ್ಸೆ ಅದೆಲ್ಲ ಹಾಕ್ತಾರೆ ನಾವು. ಈಗ ಮಾಮೂಲಿ ಮೀನು ಸಾಕಣೆ ಮಾಡುವುದಕ್ಕೂ ಈ ಪಂಜರದಲ್ಲಿ ಮಾಡುವುದಕ್ಕೂ ಏನಾದರೂ ಲಾಭ ಉಂಟು ಅಥವಾ ನಷ್ಟವೇ ಜಾಸ್ತಿಯ? ಲಾಭ ಉಂಟು, ಲಾಸ್ ಉಂಟು, ಎಂತ ಮಾಡ್ಲಿಕ್ಕೆ ಹಿಂಗೆಲ್ಲ ಉಂಟು. ಲಾಭ ಇದ್ದರೆ ಅವ್ರಿಗೆ ಲಾಭ, ಬಹಳಷ್ಟು ಧೈರ್ಯ ಬೇಕು ಇದು ಮಾಡ್ಲಿಕ್ಕೆ, ದೊಡ್ಕೊಳ್ಬೇಕು ಸರ್. ಸರ್, ಈಗ ಮಾರಾಟ ಎಲ್ಲ ಹೇಗೆ ಮಾಡ್ತೀರಿ? ಮಾರಾಟ ಅಂದ್ರೆ ನಮ್ಗೆ ಪಾಲ್ಟಿ ಅವರು ಬರ್ತಾರೆ, ಪಾಲ್ಟಿ ಅವ್ರು ಅಂದ್ರೆ ಈಗ ನಮ್ಗೆ 400 ರೂಪಾಯಿ 450 ರೂಪಾಯಿ ಆದ್ರೆ ನಾವು ಕೊಡ್ತಾರೆ ಅವ್ರಿಗೆ, 350-360 ರೂಪಾಯಿ ಆದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ, ಲಾಸ್ ಆಗ್ತದೆ ಅಂತ. ಹಿಂಗೆ ಯಾವಾಗ ಒಂದು ಸಲ ಬರುದಿಲ್ಲ ಅಂದ್ರೆ ಅದೇ ರೇಟಿಗೆ ಕೊಡಬೇಕಾಗ್ತದೆ ಸರ್. ಈಗ ಎಲ್ಲ ಕಡೆಗೆ ಅದೇ ಸಹಕಾರ, ಲಾಸ್ಟ್ ಕಡೆ ಕುಂದಾಪುರ ಸೈಡಿಗೆ, ಗೊಂಗುಳಿ ಸೈಡಿಗೆ, ಕುಮಟಾ ಸೈಡಿಗೆ, ಅದರ ಸಿಕ್ಕಪಟ್ಟು ಎಲ್ಲ ಕಡೆಗೆ ಇದಾಗಿದೆ, ಸ್ವಲ್ಪ ಡೌನ್ ಆಗ್ತದೆ ರೇಟು. ಹಿಂಗೆ ಅದು ಕಡಿಮೆ ಸಾಕಿ ಜಾಗದಲ್ಲಿ ಸಾಕಿದ ನೋಡಿ ಅವಾಗ ರೇಟ್ ಬರ್ತದೆ ಅಷ್ಟು. ಈಗ ಬೇಡಿಕೆ ಜಾಸ್ತಿ ಆಗಿ ರೇಟ್ ಜಾಸ್ತಿ ಆಗುದು ಅಂತ? ಇಲ್ಲ ಸರ್, ಅದಕ್ಕಿಂತ ಜಾಸ್ತಿ ಅದೇ ಒಂದೇ ಲೆಕ್ಕ, ಅದು 400 ರೂಪಾಯಿ ಜಾಸ್ತಿನೂ ಇರುದಿಲ್ಲ ಸರ್. ಅದು ಈಗ ನಮ್ಗೆ 450 ರೂಪಾಯಿ ಕೊಟ್ಟರೆ ಮಾತ್ರ ಕೊಡ್ತೀನಿ ಅಂತ ಹೇಳಿ ಇನ್ನೊಂದು ತಿಂಗಳು ಹಾಗೆ ಮುಂದೆ ಹೋಗ್ಬೋದು, ಬಂದ್ರೆ ಬಂತು, ಇಲ್ಲದ್ರಿಲ್ಲ, ಇಲ್ಲದ್ರೆ ಅದೇ ಅದೇ ರೇಟದಲ್ಲಿ ಕೊಡಬೇಕಾಗ್ತದೆ ನಾವು, ಹಿಂಗೆ ಮತ್ತೆ ಜಾಸ್ತಿ ಆಗುದಿಲ್ಲ. ಒಳ್ಳೆದು ಸಂತೋಷ್ ಮೇಸ್ತವರೇ, ಆ ಪಂಜರ ಕೃಷಿಯಲ್ಲಿ ನೀವು ಮೀನು ಕೃಷಿಯನ್ನ ಮಾಡ್ತಾ ಇದ್ರಿ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಅಡ್ಡಿಲ್ಲ ಸರ್. ಓಕೆ, ಥ್ಯಾಂಕ್ ಯು. ಇದುವರೆಗೆ ಹೊನ್ನಾವರದ ಉದ್ಯಮ ನಗರದ ಸಂತೋಷ್ ವಿಠಲ್ ಮೇಸ್ತ ಅವರೊಡನೆ ಮೀನು ಸಾಕಾಣಿಕೆ ಅನುಭವ ಕೇಳಿದಿರಿ. ಇವರೊಡನೆ ಟಿಎಸ್ ಪ್ರಸಾದ್. ಈಗ ಕೃಷಿ ಮಾಹಿತಿ. ಸಾಮಾನ್ಯವಾಗಿ ಕೊಕ್ಕೋ ಬೆಳೆಯನ್ನು ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಬೆಳೆಯಲಾಗ್ತದೆ. ಹಾಗಾಗಿ ಮುಖ್ಯ ಬೆಳೆಗೆ ಹಾನಿಯಾಗದ ಹಾಗೆ ಮಾಡುವುದಕ್ಕೆ

ನಮ ಶಿವಗ ಎಂಬತ್ತ ಕಳಸ ತುಂಬೆ ಸುಂದರ ನಗಂಬ ನಮ ಶಿವಗ ಎಂಬತ್ತ ಕಳಸ ತುಂಬೆ ಹಂದುವಾರದಾಗ ಬಂದ ಮುತ್ತೈದ್ಯಾರೆ ಇಳುವರೆಂದೈರಾಣಿಯಂದುವಾರದಾಗ ಬಂದ ಮುತ್ತೈದ್ಯಾರೆ ಇಳುವರೆಂದೈರಾಣಿಯಂದುವಾರದಾಗ ಬಂದ ಮುತ್ತೈದ್ಯಾರೆ ಇಳುವರೆಂದೈರಾಣಿಯಂದುವಾರದಾಗ ಬಂದ ಮುತ್ತೈದ್ಯಾರೆ ಇಳುವರೆಂದೈರಾಣಿಯಂಬ ನಮ ಶಿವಗ ಎಪ್ಪತ್ತ ಕಳಸ ತುಂಬೆ ಪರ ನಗಂಬ ನಮ ಶಿವಗ ಎಪ್ಪತ್ತ ಕಳಸ ತುಂಬೆ ಚಪ್ಪುರದಾಗ ಒಕ್ಕ ಮುತ್ತೈದ್ಯಾರೆ ಒಯ್ಯರಂದೈರಾಣಿಯಪ್ಪುರದಾಗ ಒಕ್ಕ ಮುತ್ತೈದ್ಯಾರೆ ಒಯ್ಯರಂದೈರಾಣಿಯಪ್ಪುರದಾಗ ಒಕ್ಕ ಮುತ್ತೈದ್ಯಾರೆ ಒಯ್ಯರಂದೈರಾಣಿಯ ಚಪ್ಪುರದಾಗ ಒಕ್ಕ ಮುತ್ತೈದ್ಯಾರೆ ಒಯ್ಯರಂದೈರಾಣಿಯ ಅರಸಿನ ಹತ್ರತಿರಲಿ ನಮ್ಮ ಅರಸಾಗ ಅರಸರಮಯ ಅರಸ ತಿರಲೆ ಅರಸಿನ ಹತ್ರ ತಿರಲೆ ನಮ್ಮ ಅರಸಾಗ ಅರಸರಮಯ ಅರಸ ತಿರಲೆ ಅರಸುವರ ಮಗನ ದೇವಿಗೆ ಬೆಳಕಿಲಿ ಬಾಸಿಂಗ ಕಟ್ಟತಿರಲೆ ಅರಸುವರ ಮಗನ ದೇವಿಗೆ ಬೆಳಕಿಲಿ ಬಾಸಿಂಗ ಕಟ್ಟತಿರಲೆ ಅರಸುವರ ಮಗನ ದೇವಿಗೆ ಬೆಳಕಿಲಿ ಬಾಸಿಂಗ ಕಟ್ಟತಿರಲೆ ಅರಸುವರ ಮಗನ ದೇವಿಗೆ ಬೆಳಕಿಲಿ ಬಾಸಿಂಗ ಕಟ್ಟತಿರಲೆ ಗಂಧವತ್ತಿರಲೆ ನಮ ಗೌರಿಗೆ ಗಮನರಮಯ ಹೊರಸತಿರಲೆ ಗಂಧವತ್ತಿರಲೆ ನಮ ಗೌರಿಗೆ ಗಮನರಮಯ ಹೊರಸತಿರಲೆ ದೊಡ್ಡರ ನೀ ಮಗಳ ದೇವಿಗೆ ಬೆಳಕಿಲಿ ದಂಡಿಯ ಕಟ್ಟತಿರಲೆ ದೊಡ್ಡರ ನೀ ಮಗಳ ದೇವಿಗೆ ಬೆಳಕಿಲಿ ದಂಡಿಯ ಕಟ್ಟತಿರಲೆ ದೊಡ್ಡರ ನೀ ಮಗಳ ದೇವಿಗೆ ಬೆಳಕಿಲಿ ದಂಡಿಯ ಕಟ್ಟತಿರಲೆ ದೊಡ್ಡರ ನೀ ಮಗಳ ದೇವಿಗೆ ಬೆಳಕಿಲಿ ದಂಡಿಯ ಕಟ್ಟತಿರಲೆ ಆತನ ಮದವಿ ಅಂದ ನಮ ಶಿವಗ ಜಾತೂರಿ ನರಳಿದ್ದಾರೆ ಆತನ ಮದವಿ ಅಂದ ನಮ ಶಿವಗ ಜಾತೂರಿ ನರಳಿದ್ದಾರೆ ಆತ ಪರಮೇಶ್ವರ ಮದವಿಯಾಗ ತಾನ ಪಾತಾಳ ಗಂಗಾ ಇಳದ ಆತ ಪರಮೇಶ್ವರ ಮದವಿಯಾಗ ತಾನ ಪಾತಾಳ ಗಂಗಾ ಇಳದ ಆತ ಪರಮೇಶ್ವರ ಮದವಿಯಾಗ ತಾನ ಪಾತಾಳ ಗಂಗಾ ಇಳದ ಆತ ಪರಮೇಶ್ವರ ಮದವಿಯಾಗ ತಾನ ಪಾತಾಳ ಗಂಗಾ ಇಳದ ಬಂದ ಬೀಗರನ ಕರೆಸಿ ಬದಲಿಸಿ ಮಾನಿಂಗನ ಗುಡಿಗೆ ಇಳಸೆ ಬಂದ ಬೀಗರನ ಕರೆಸಿ ಬದಲಿಸಿ ಮಾನಿಂಗನ ಗುಡಿಗೆ ಇಳಿಸೆ ನೆನೆಯಕ್ಕೆ ನೆನೆಗಡಲಿ ಗನಿಯ ಬಾಳಿ ಹಣ್ಣ ಉಲಪಿಯ ಕೊಡುವತ್ತಿರಲೆ ನೆನೆಯಕ್ಕೆ ನೆನೆಗಡಲಿ ಗನಿಯ ಬಾಳಿ ಹಣ್ಣ ಉಲಪಿಯ ಕೊಡುವತ್ತಿರಲೆ ದಶರಥ ರಾಜನ ಶಶಿಯ ಜನನಿ ಜಾನಕಿ ಬಾರೆ ದಶರಥ ರಾಜರ ಶಶಿಯ ಜನನಿ ಜಾನಕಿ ಬಾರೆ ಜನನಿ ಜಾನಕಿ ಬಾರೆ ಮಡದಿ ಮಹಾಲಕ್ಷ್ಮಿ ಬಾರೆ ಎನ್ನ ಮಹಾದರಾಣಿ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಮಂಡಲ ದಾಟೆ ಹೊರಗೆ ಕಬಂದಿದೆ ಇದ ಮಂಡಲ ದಾಟೆ ಹೊರಗೆ ಕಬಂದಿದೆ ಕಳರ ನಿನ್ನ ಕದ್ದೊಯ್ದನಲ್ಲ ಎನ್ನ ಮಹಾದರಾಣಿ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಏಳು ಮಂಡಲ ದಾಟೆ ಹೊರಗೆ ಕಬಂದಿದೆ ಏಳು ಮಂಡಲ ದಾಟೆ ಹೊರಗೆ ಕಬಂದಿದೆ ಕೆಟ್ಟರ ಎನ್ನಮಾದರಾಣಿ ಎನ್ನಮಾದರಾಣಿ ಎನ್ನ ಬಿಟ್ಟಾಗಲಿದೆ ಎನ್ನಮಾದರಾಣಿ ಎನ್ನ ಬಿಟ್ಟಾಗಲಿದೆ ಈನ ಕುಲದ ಪ್ರಾಣಿ ಎಲ್ಲಿಂದ ಬಂದಿತ ಈನ ಕುಲದ ಪ್ರಾಣಿ ಎಲ್ಲಿಂದ ಬಂದಿತ ಜನಪದ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಬಾಯಿ ಎನ್ ಕಾಳೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು